ಕೃಷಿರಂಗ ಕಾರ್ಯಕ್ರಮದಲ್ಲಿ ಪ್ರಗತಿಪರ ರೈತ ಮಹಿಳೆ ಕೆ ಹೇಮಾ ಅನಂತ್ ಅವರೊಂದಿಗೆ ಸಂದರ್ಶನ ಕೇಳುವಿರಿ. ಪ್ರೀತಿಯ ಕೇಳುಗರೆ ನಮಸ್ಕಾರ, ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಕೃಷಿಯಲ್ಲಿ ಬೂದಿಯ ಸದ್ಬಳಕೆ ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಮಾತನಾಡ್ತಾ ಇದ್ದೇವೆ. ನಮಗೆ ಹಿಂದಿನಿಂದಲೂ ಕೂಡ ಗೊತ್ತಿದೆ, ದೀಪಾವಳಿಯ ಸಂದರ್ಭದಲ್ಲಿ ನಮ್ಮ ಹಿರಿಯರು ಹೊಲಕ್ಕೆ ಬೂದಿ ಬಿಡುವಂತಹ ಒಂದು ಅಭ್ಯಾಸವನ್ನು ಇಟ್ಕೊಂಡಿದ್ರು. ಅದೇ ರೀತಿ ಕಣಗಳನ್ನು ಮಾಡಿದಂತಹ ಸಂದರ್ಭದಲ್ಲಿ ಆವಾಗಲೂ ಕೂಡ ಬೂದಿಯನ್ನು ಬಿಡುವಂಥದ್ದು, ಬಹಳ ನಿಖರವಾಗಿ ಯಾವ ಉದ್ದೇಶದಿಂದ ಬೂದಿಯನ್ನು ಚೆಲ್ತಾ ಇದ್ರು ಅನ್ನುವಂಥದ್ದು ಅಷ್ಟಾಗಿ ತಿಳಿದಿಲ್ಲ. ಆದರೂ ಕೂಡ ಒಂದಷ್ಟು ಕೀಟಗಳನ್ನು ಹುಳುಗಳನ್ನು ನಮ್ಮ ಹೊಲಕ್ಕೆ ಬಾರದ ಹಾಗೆ, ಕಣದತ್ತ ಬಾರದ ಹಾಗೆ ತಡೆಯಲಿಕ್ಕೆ ಈ ಬೂದಿಯನ್ನು ಬಿಡ್ತಾ ಇದ್ರು ಅನ್ನುವಂತಹ ಒಂದು ವಾಡಿಕೆ ಇದೆ. ಅನೇಕ ಕೃಷಿಕರು ಕೂಡ ಬೂದಿಯನ್ನು ಒಂದಷ್ಟು ಸಮರ್ಪಕವಾಗಿ ಬಳಕೆಯನ್ನು ಮಾಡ್ತಾರೆ. ಇತ್ತೀಚೆಗೆ ತಿಳಿದು ಬಂದ ಪ್ರಕಾರ ಬೂದಿಯಲ್ಲಿ ಬಹಳ ಹೆಚ್ಚಳವಾಗಿ ಪೊಟ್ಯಾಷ್ ಅಂಶ ಇರುತ್ತೆ, ಅದು ಗಿಡಗಳ ಬೆಳವಣಿಗೆಗೆ ಅನುಕೂಲವನ್ನು ಉಂಟು ಮಾಡುತ್ತೆ ಅನ್ನುವಂಥದ್ದು. ಹಾಗೆಯೇ ಕೀಟನಾಶಕವಾಗಿಯೂ ಕೂಡ ಬೂದಿಯನ್ನು ಬಳಕೆಯನ್ನು ಮಾಡಬಹುದು ಅನ್ನುವಂಥದ್ದು. ಇದೆಲ್ಲದರ ಜೊತೆಗೆ ಮನೆಯಲ್ಲಿಯೂ ಕೂಡ ಬಹಳ ಹಿಂದಿನಿಂದಲೂ ಕೂಡ ಬೂದಿಯನ್ನು ಬಳಕೆಯನ್ನು ಮಾಡ್ತಾ ಇದ್ದದ್ದನ್ನು ನಾವು ಗಮನಿಸಿದ್ದೇವೆ. ಈಗಲೂ ಕೂಡ ಮನೆಯಲ್ಲಿ ಬೇರೆ ಬೇರೆ ಕೆಲಸಗಳನ್ನು ಬಹಳ ಸುಲಭವಾಗಿ ಮಾಡಲಿಕ್ಕೆ ಬೂದಿಯನ್ನು ಬಳಕೆಯನ್ನು ಮಾಡಿಕೊಳ್ಳಬಹುದು ಅನ್ನುವಂಥದ್ದು. ಈ ನಿಟ್ಟಿನಲ್ಲಿ ಹಾಸನ ತಾಲೂಕಿನ ಗೌರಿಪುರದ ರೈತ ಮಹಿಳೆಯಾಗಿರತಕ್ಕಂತಹ ಕೆ ಹೇಮಾ ಅನಂತ್ ಅವರು ಬೂದಿಯನ್ನು ಬಹಳ ಸಮರ್ಪಕವಾಗಿ ತಮ್ಮ ಜಮೀನಿನಲ್ಲಿ ಮತ್ತು ಮನೆಯಲ್ಲಿ ಬಳಕೆಯನ್ನು ಮಾಡ್ತಾ ಇದ್ದಾರೆ, ಹೇಗೆಲ್ಲ ಬೂದಿಯನ್ನು ಬಳಕೆಯನ್ನು ಮಾಡ್ತಾ ಇದ್ದಾರೆ, ಇದರಿಂದ ಏನೆಲ್ಲ ಅನುಕೂಲಗಳನ್ನು ಮಾಡಿಕೊಂಡಿದ್ದಾರೆ ಅನ್ನುವಂಥ ವಿಚಾರಗಳನ್ನು ಅವರಿಂದಾನೇ ಇವತ್ತು ಕೇಳಿ ತಿಳಿದುಕೊಳ್ಳೋಣ. ನಮಸ್ಕಾರ ಹೇಮಾ ಅನಂತ್ ಅವರಿಗೆ. ನಮಸ್ತೆ. ಎಷ್ಟು ಎಕರೆ ಜಮೀನಿದೆ? ನಂದು 27 ಎಕರೆ ಜಮೀನಿದೆ. 27 ಎಕರೆನಲ್ಲಿ ಏನೇನು ಬೆಳೆದಿದ್ದೀರಿ? ತೆಂಗು, ಅಡಿಕೆ, ಬಾಳೆ, ಕಾಫೀಸ್. ನಾನು ಒಂದು ಸಮಗ್ರ ಕೃಷಿ ಮಾಡ್ತಾ ಇದ್ದೀನಿ, ಹಾಗಾಗಿ ಒಂದು 15 ಎಕರೆಯಲ್ಲಿ ಈ ತೋಟಗಾರಿಕೆ ಬೆಳೆನ ಬೆಳ್ಕೊಂಡಿದ್ದೀನಿ. ಮತ್ತೆ ಇನ್ನು ಬೇರೆ ಇರೋಂಥ ಜಾಗದಲ್ಲಿ 10 ಎಕರೆಯಲ್ಲಿ ಬೇರೆ ಜೋಳ ಆ ಥರದ ತರಕಾರಿಗಳು, ಹೆಚ್ಚಿಗೆ ತರಕಾರಿ ಜೋಳ ಮಾಡ್ಕೊಳ್ತಾ ಇದ್ದೀನಿ. ಎಷ್ಟು ವರ್ಷದಿಂದ ಕೃಷಿ ಮಾಡ್ತಿದ್ದೀರಿ? ನಾನು 27 ವರ್ಷದಿಂದ ಕೃಷಿ ಮಾಡ್ತಾ ಇದ್ದೆ. 27 ವರ್ಷದಿಂದ ಕೃಷಿ ಮಾಡ್ತಿದ್ದೆ. ಯಾಕೆ ಕೃಷಿ ಬಗ್ಗೆ ಇಷ್ಟೊಂದು ಆಸಕ್ತಿ ನಿಮಗೆ? ಕೃಷಿ ಅಂದ್ರೆ ನಮ್ಮ ಮೂಲತಃ ತಂದೆಯವ್ರ ಮನೆಯಲ್ಲೂ ಮಾವನವ್ರ ಮನೆಯಲ್ಲೂ ಇತ್ತು. ಬಟ್ ನನ್ಗೆ ಚಿಕ್ಕದ್ರಿಂದಲೂ ಒಂದು ಹಾಬಿ ತರ ಗಿಡ ಮರ ಕಂಡ್ರೆ ಒಂದ್ ಸ್ವಲ್ಪ ಪ್ರೀತಿ ಇದು ಇತ್ತು. ಅದ್ರ ಜೊತೆಗೆ ನನ್ನ ಮೆಡಿಕಲ್ ಮಾಡ್ಬೇಕು ಅಂತ ಹೊರಟೆ. ಹೋದಾಗ ಅಷ್ಟರಲ್ಲಿ ನಂದು ಮದ್ವೆ ಆಯ್ತು. ಆದ್ಮೇಲೆ ನಾನು ಮನೇಲಿ ಹಾಗೆ ಇದ್ದೆ. ಮದ್ವೆ ಆಗಿ ನಾನು ಹಾಸನಕ್ಕೆ ಬಂದೆ. ಊಟಿಯಿಂದ ಹಾಸನ ಕೊಟ್ರು. ಮನೇಲಿ ಇರುವಾಗ ತಂದೆಯವ್ರು ಹೇಳ್ತಾ ಇದ್ರು, ನೀನ್ ಈಗ ಇಡೀ ಜೀವನನ ಏನೂ ಮಾಡ್ದಲ್ಲೇ ಕಳೆದು ಬಿಟ್ಟೋಗ್ತೀಯ, ಏನಾದ್ರೂ ಮಾಡು, ಏನಾದ್ರೂ ಕೆಲಸ ಮಾಡು, ಇಲ್ಲ ಕಂಟಿನ್ಯೂ ಮಾಡು ಅಂತ. ಓದ್ ಕಂಟಿನ್ಯೂ ಮಾಡಕ್ ಆಗ್ಲಿಲ್ಲ, ಕಾರಣಾಂತರಗಳಿಂದ ಟ್ರಾನ್ಸ್ಫರ್ ಇದು ಅಂತ. ಆಗ ಇಲ್ಲಿ ನಮ್ಮ ತಾತವ್ರದ್ದು ಭೂಮಿ ಇತ್ತು ಒಂದು 50 ಎಕರೆ. ಆಗ ನೀನ್ ಮನೇಲಿ ಹಾಗೆ ಕುಳಿತು ಕಾಲ ಕಳೆದು ಹೋಗೋದ್ಕಿಂತ ಯಾವ್ದಾದ್ರೂ ಒಂದು ಕೊಡುಗೆ ಕೊಡು, ದೇಶಕ್ಕೋ ಜನಗಳಿಗೋ ಉಪಯೋಗ ಆಗಂತ ಕೆಲಸ ಮಾಡು ಅಂತ ತಂದೆಯವ್ರು ಎನ್ಕರೇಜ್ ಮಾಡಿದ್ರು. ಅಲ್ಲಿದ್ದಂತ ಭೂಮಿನ ಅವತ್ತೇ ಕೊಟ್ಬಿಟ್ಟು ಹೇಳಿದ್ರು, ಯಾವುದೇ ಪಾಯ್ಸನ್ ಹಾಕ್ದಲ್ಲೇ ನಿನ್ 4 ಜನ ಕೆಲಸ ಕೊಡು. ನಾನು ಹೇಳ್ದೆ ನನಗೇನು ಭೂಮಿಲಿ ಅಷ್ಟೊಂದು ಗೊತ್ತಿಲ್ಲ ಏನು ಮಾಡೋಕ್ಕೆ, ನಿನ್ ಸೋಲಲ್ಲ ನೀನ್ ಮಾಡು ಅಂತ ಹೇಳಿ ಎನ್ಕರೇಜ್ ಮಾಡಿ ನನಗೆ ಅವತ್ತು ಭೂಮಿ ಕೊಟ್ರು. ಆಗ ನಾನು ಅದನ್ನ ಚಾಲೆಂಜ್ ಆಗಿ ತಗೊಂಡೆ. ತುಂಬಾ ಜನ ಭೂಮಿಯಲ್ಲಿ ಏನೂ ಸಾಧ್ಯ ಇಲ್ಲ ಅಂತಿದ್ರು, ಆ ಕಾಲದಲ್ಲಿ ಏನೂ ಆಗದೇ ಇಲ್ಲ ಅಂತಿದ್ರು. ಅಂತದ್ರಲ್ಲಿ ಏನಕ್ಕೆ ಆಗಲ್ಲ, ಯಾವ್ದಾಗಲ್ಲ ಅಂತ ನೋಡ್ಬೇಕು ಅಂತಾನೆ ಟ್ರೈ ಮಾಡ್ಬೇಕು ಅಂತ ಟ್ರಯಲ್ ಅಂಡ್ ಎರರ್ ಬೇಸಸ್ ಅಲ್ಲಿ ಶುರು ಮಾಡಿಕೊಂಡೆ. ಬಟ್ 27 ವರ್ಷದಲ್ಲಿ ಒಂದು ದಿವಸನೂ ನಾನು ಇಲ್ಲಿವರೆಗೂ ಸೋತಿಲ್ಲ. ಎವ್ರಿ ಡೇ ಇಟ್ಸ್ ಚಾಲೆಂಜಿಂಗ್ ಆಗಿರುತ್ತೆ. ಮತ್ತೆ ಕನ್ನಡ ವರ್ಡ್ ಹೇಳಂಗೆ ಆರಂಭ ಕೆಲಸ ನಾನು ಮಾಡ್ತಾ ಇರೋದು, ಎವ್ರಿ ಡೇ ಆರಂಭ. ಸೊ ಇಟ್ಸ್ ಒಂಥರ ಖುಷಿ ಕೊಡುತ್ತೆ. ಕೆಲಸವೂ ಆರಂಭ, ನಿಮ್ಮ ಕೃಷಿಯೂ ಕೂಡ ಆರಂಭ ಇರೋದ್ರಿಂದ ಎಲ್ಲದರಲ್ಲೂ ಪ್ರತಿ ಒಂದೊಂದು ಡೇನು ಡಿಫ್ರೆಂಟ್ ಆಗಿರುತ್ತೆ. ಬೇರೆ ಕೆಲಸದಲ್ಲಾದ್ರೆ ಮಾಡಿದ್ದೇ ಕೆಲಸ ಹಾಗೆ ಉಳಿಯುತ್ತೆ. ಒಂದು ಬಿಲ್ಡಿಂಗ್ ಕಟ್ಟಿದ್ರೆ, ಒಂದು ಇದು ಮಾಡಿದ್ರೆ, ಒಂದು ಸ್ಟ್ರಕ್ಚರ್ ಆದ್ಮೇಲೆ ಹಾಗೆ ಉಳಿದು ಬಿಟ್ಟೆ. ಬಟ್ ಅಗ್ರಿಕಲ್ಚರ್ ಅಲ್ಲಿ ಕೃಷಿಯಲ್ಲಿ ಆರಂಭದಲ್ಲಿ ಆಗಲ್ಲ, ಎವ್ರಿ ಡೇ ಆರಂಭ. ಹೊಸ ಹೊಸ ಹೊಸತನ ಇರುತ್ತೆ, ಅದನ್ನ ಎಂಜಾಯ್ ಮಾಡಿಕೊಂಡು ಮಾಡ್ತಾ ಇರೋದ್ರಿಂದ ಖುಷಿ ಆಗುತ್ತೆ. ಈ ಕಳೆದ 27 ವರ್ಷಗಳಿಂದ ನೀವು ಕೃಷಿಯನ್ನ ಮಾಡ್ತಾ ಇದ್ದೀರಿ, ಬೂದಿ ನಿಮ್ಮ ಕಣ್ಣಿಗೆ ಬಿದ್ದಿದ್ದೆ ಯಾವಾಗ? ಬೂದಿ ವೆರಿ ಬಿಗಿನಿಂಗ್ ಇಂದಾನೆ. ಅಂದ್ರೆ ಅಲ್ಲಿ ನನ್ನ ತೋಟದ ಹತ್ರ ಫಸ್ಟ್ ಬೇರೆ ಏನು ಇರ್ಲಿಲ್ಲ. ಅಲ್ಲಿ ನನ್ನ ಜಮೀನಲ್ಲೂ ಒಂದು 4-5 ಇಟ್ಟಿಗೆ ಗೂಡುಗಳನ್ನ ಹಾಕಿದ್ರು ಅವಾಗ, ಆ ಖಾಲಿ ಇದ್ದಂತ ಜಾಗದಲ್ಲಿ. ಅಲ್ಲಿ ಹಾಕಿರುವಾಗ ಆ ಜಾಗದಲ್ಲಿ ನೀರು ಹಿಂಗಿರ್ತಿತ್ತು, ಕೆಲವೊಂದ್ ಗಿಡಗಳು ಬೆಳೆದಿರ್ತಿತ್ತು, ಮತ್ತೆ ಅದನ್ನ ಬೂದಿ ಅಲ್ಲಿರ್ತಿತ್ತು, ಅದನ್ನ ನೋಡ್ಕೊಂಡು ಫಸ್ಟ್ ರೋಡ್ ಗೆ ಹಾಕಕ್ಕೆ ಶುರು ಮಾಡಿದೆ. ತೋಟದಲ್ಲಿ ಎಲ್ಲೆಲ್ಲ ನಾನು ಓಡಾಡ್ತೀನಿ, ಅಷ್ಟು ಜಾಗನೂ ನಡ್ಕೊಂಡು ಓಡಾಡಕ್ ಆಗ್ತಿರ್ಲಿಲ್ಲ, ಟ್ರ್ಯಾಕ್ಟರ್ ಇಲ್ಲಾಂದ್ರೆ ಟೂ ವೀಲರ್ ಬಳಸ್ಬೇಕಾಗಿತ್ತು. ಹಾಗಾಗಿ ರೋಡ್ ಹಾಕಿದ್ರೆ ಇದು ಗಟ್ಟಿಯಾಗುತ್ತೆ, ನೀರ್ ಕುಡಿಯೋದಿಲ್ಲ, ಅದ್ರ ಜೊತೆಗೆ ಇಟ್ಕೆ ಚೂರು ಅದು ಮಿಕ್ಸ್ ಮಾಡಿ ಅವಾಗ್ಲಿಂದನು ಆಚೆ ಈಚೆ ಬೂದಿ ಎಲ್ಲಾದ್ರೂ ಹಾಕಿದ್ರೆ ತಂದು ತೋಟಕ್ಕೆ ಹಾಕೊಳ್ತಾ ಇದ್ದೆ. ಅವಾಗ್ಲೂ ಕೆಲವೊಂದ್ ಜನ ಹೇಳ್ತಿದ್ರು ಅದ್ ಹಾಕಿದ್ರೆ ಏನು ಬರಲ್ಲ ಅಂತ. ಅದ್ ನೋಡ್ತಾ ನೋಡ್ತಾ ಅಲ್ಲೂ ಹುಲ್ ಬೆಳೀತಾ ಇತ್ತು, ಅಲ್ಲೂ ಗಿಡ ಮರ ಏನು ಎಫೆಕ್ಟ್ ಆಗ್ಲಿಲ್ಲ. ಹಂಗಾಗಿ ನಾನು ಅವಾಗಿಂದ ಇಲ್ಲಿವರೆಗೂನು ಪ್ರತಿ ವರ್ಷ ಒಂದಲ್ಲ ಒಂದಕ್ಕೆ ಅದನ್ನ ಬಳಸ್ತಾ ಇದ್ದೀನಿ. ಬೂದಿಯನ್ನ ಪೋಷಕಾಂಶವಾಗಿಯೂ ಕೂಡ ಬಳಕೆಯನ್ನ ಮಾಡಬಹುದು ಅಂತೇಳಿ. ಅದರಲ್ಲಿ ಬಹಳ ಹೆಚ್ಚಿನ ಪ್ರಮಾಣದಲ್ಲಿ ಪೊಟ್ಯಾಶ್ ಇರುತ್ತೆ. ಪೊಟ್ಯಾಶ್ ತುಂಬಾ ಅನುಕೂಲ ಗಿಡಗಳ ಬೆಳವಣಿಗೆಗೆ, ಗಿಡಗಳ ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚಳಗೊಳಿಸಲಿಕ್ಕೆ, ಮತ್ತೆ ಗಿಡಗಳು ತುಂಬಾ ಚೆನ್ನಾಗಿ ಮಳೆ ಬರದನೇ ಇದ್ರೂ ಕೂಡ ಬದುಕಿ ಬಾಳುವಂತಹ ಒಂದು ಶಕ್ತಿಯನ್ನ ನೀಡುತ್ತೆ. ಈ ನಿಟ್ಟಿನಲ್ಲಿ ಪೋಷಕಾಂಶವಾಗಿ ಹೇಗೆ ಬಳಕೆಯನ್ನ ಮಾಡ್ತಾ ಇದ್ದೀರಿ? ಪೋಷಕಾಂಶ ಅಂದ್ರೆ ಕೈ ತೋಟಕ್ಕೆ ನಮ್ಮ ತಾತನ ಮನೆಯಲ್ಲೂ ಉಟಿಯಲ್ಲೂನು ಬೂದಿನ ಹೆಚ್ಚಿಗೆ ಬಳಸೋರು. ಅವಾಗ್ಲೂ ಒಂದು ಸ್ಪೂನ್ ಬೂದಿ ಕೂಡ ತಾತ ವೇಸ್ಟ್ ಮಾಡ್ತಾ ಇರ್ಲಿಲ್ಲ. ಒಂದು ಬಾಕ್ಸ್ಗೆ ಅವಾಗ್ಲೂ ತಾತ ಹೇಳರು, ದಟ್ ವರ್ಡ್ ಕೇಮ್ ಫ್ರಮ್ ದ ಪೊಟ್ಯಾಶ್ ಅಂತ. ಪಾಟಲ್ಲಿ ಬೆಂಕಿನ ಸುಟ್ಟು ಮಾಡೋದಕ್ಕೆ ಪೊಟ್ಯಾಶ್ ಅಂತ ಹೇಳ್ತಾರೆ. ಅವಾಗೆಲ್ಲ ಹಿಂದೆಲ್ಲ ಊಟಿಯಲ್ಲೆಲ್ಲ ಚಳಿ ಆದಾಗ ಒಂದು ಕುಂಡದಲ್ಲಿ ಸೌದೆನ ಸುಟ್ಟು ಕೆಂಡ ಮಾಡಿಕೊಂಡು ಅದರಿಂದ ಬೆಂಕಿ ಕಾಯಿಸ್ಕೊಳ್ಳೋರು, ದಟ್ ಈಸ್ ಕಾಲ್ಡ್ ಪೊಟ್ಯಾಶ್ ಅಂತ. ನಾವು ಅದನ್ನ ಹಾಗೆ ಅನ್ಕೊಂಡಿದ್ವಿ, ಪಾಟಲ್ಲಿ ಇರೋದಕ್ಕೆ ಪೊಟ್ಯಾಶ್ ಪೊಟ್ಯಾಶ್ ಅಂತ ಅಂದ್ಬಿಟ್ಟು ಯಾವಾಗ್ಲೂ ಹಾಗೆ ಹೇಳೋರು, ಅದನ್ನ ಪೊಟ್ಯಾಶ್ನ ವೇಸ್ಟ್ ಮಾಡಬೇಡಿ ಅಂತ. ಅದು ಪೊಟ್ಯಾಶ್ ಆಮೇಲೆ ಗೊತ್ತಾಗಿದೆ ಇದು ಪೊಟ್ಯಾಶ್ ಪೊಟ್ಯಾಶ್ ಅಂತ ಹೇಳ್ಬಿಟ್ಟು. ಸೊ ಪಾಟಲ್ಲಿ ಅದನ್ನ ತಂದು ಗಿಡಗಳಿಗೆ ಎಲ್ಲ ಹಾಕ್ಸೋರು. ಅಲ್ಲೆಲ್ಲ ಇಂಗ್ಲಿಷ್ ವೆಜಿಟೇಬಲ್ಸ್, ಕ್ಯಾಬೇಜ್ ಇರ್ಬೋದು, ಬ್ರೋಕಲಿ ಮತ್ತೆ ಕ್ಯಾರೆಟ್ ಅಂತದಕ್ಕೆಲ್ಲ ಡಸ್ಟ್ ಮಾಡಿಸೋರು. ಅದನ್ನು ನೋಡಿದೆ. ಈ ಕಡೆ ಬಂದಾಗ ಅಜ್ಜಿಯವ್ರ ಮನೆಯಲ್ಲೆಲ್ಲ ಅದನ್ನ ಗಂಜಲದಲ್ಲಿ ನೆನೆಸ್ಬಿಟ್ಟು ಮೆಣಸಿನ ಗಿಡಕ್ಕೆ ಒಂದು ಬೆಂಕಿ ಪಟ್ಟಣದಷ್ಟು ಇಡಬೇಕು, ಕಬ್ಬಿಗೂನು ಬೆಂಕಿ ಪಟ್ಟಣದಲ್ಲಿ ಬೂದಿ ಇಡೋರು. ಅಂದ್ರೆ ಬೆಂಕಿ ಪಟ್ಟಣದ ಮೆಷರ್ಮೆಂಟ್ ಅದು, ಒಂದು ಆ ಕವರ್ ಅಲ್ಲಿ ಬೂದಿನ ಇಡೋರು. ಅವಾಗ್ಲಿಂದ ನೋಡ್ಕೊಂಡಿದ್ದೆ ಅದೇನೋ ಇರ್ಬೋದು ಅಂತ. ಆಮೇಲೆ ನಾನು ಬಳಸಕ್ ಶುರು ಮಾಡಿದೆ. ಹಾಗಾಗಿ ಬಳಸ್ತಾ ಬಳಸ್ತಾ ಅದರದ್ದು ಏನು ನ್ಯೂಟ್ರಿಯೆಂಟ್ಸ್ ಇದೆ ಮತ್ತೆ ಅದರಲ್ಲಿ ಏನು ಉಪಯೋಗ ಆಗುತ್ತೆ ಅಂತೇಳಿ ಗೊತ್ತಾಯ್ತು. ಮರ ಗಿಡಗಳೆಲ್ಲ ಚೆನ್ನಾಗಿ ಬೆಳೆಯಕ್ಕೆ ಶುರು ಆಯ್ತು. ಹಾಗಾಗಿ ಅವಾಗ್ಲಿಂದನು ಬಳಸ್ತಾ ಇದ್ದೀನಿ ಅದನ್ನ. ಈಗ ಯಾವ್ಯಾವ ಬೆಳೆನಲ್ಲಿ ಬಳಸ್ತಾ ಇದ್ದೀರ? ಆಲ್ಮೋಸ್ಟ್ ನಂದು ಸಮಗ್ರ ಕೃಷಿ ಆಗಿರೋದ್ರಿಂದ ಪರ್ಟಿಕ್ಯುಲರ್ ಆಗಿ ಒಂದೇ ಜಾಗದಲ್ಲಿ ಎಲ್ಲ ಜಾಗದಲ್ಲಿ ಎಲ್ಲ ಬೆಳೆಗಳು ಇದೆ. ಎಲ್ಲದಕ್ಕೂ ಸೇರಿಸಿ ಹಾಕೊಳ್ತೀನಿ, ಇದಕ್ಕೆ ಅಂತ ಅವಾಯ್ಡ್ ಏನ್ ಮಾಡಿಲ್ಲ. ಟೋಟಲ್ ಓವರ್ಆಲ್ ಎಲ್ಲ ಜಾಗದಲ್ಲೂ ಬಳಸ್ಕೊಳ್ತಾ ಇದ್ದೀನಿ. ಈಗ ಬಿತ್ತನೆ ಪೂರ್ವದಲ್ಲೇ ಅದನ್ನ ಬಳಕೆ ಮಾಡ್ತೀರಾ ಅಥವಾ ಬಿತ್ತನೆ ಮಾಡಿದ್ಮೇಲೆ ಮಾಡ್ತೀರಾ? ಈ ಬೇರೆ ಬೆಳೆಗಳಿಗೆ ಬಿತ್ತನೆ ಪೂರ್ವದಲ್ಲಿ ಈಗ ಶುಂಠಿಗೆ ನೆಲಕ್ಕೆ ಇರ್ಬೋದು, ಮತ್ತೆ ರಾಗಿ ಜೋಳ ಎಲ್ಲ ಹಾಕುವಾಗ ಅದು ಇರುವೆಗಳು ಕಾಳೆಲ್ಲ ತಿಂದ್ಬಿಡುತ್ತೆ, ರಾಗಿನ ತಿಂದ್ಬಿಡುತ್ತೆ ಅಂತೇಳಿ ಅದಕ್ಕನ್ನ ಮೊದಲೇ ಮಾಡ್ಕೊಳ್ತೀನಿ. ಮತ್ತೆ ಈ ತರಕಾರಿ ಬೆಳೆಗಳಿಗೆ ಸಸಿ ನೆಟ್ಟ ನಂತರ ಬಳಕೆ ಮಾಡ್ತೇನೆ. ಹೇಗೆ ಬಳಕೆಯನ್ನ ಮಾಡುವಂಥದ್ದು? ಎಷ್ಟು ದಿವಸಕ್ಕೊಂದ್ಸರಿ ಹಾಕ್ತೀರಾ? ಎಷ್ಟು ಪ್ರಮಾಣದಲ್ಲಿ ಹಾಕ್ತೀರಾ? ಅದನ್ನ ಬಳಕೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಏನೆಲ್ಲ ಮುಂಜಾಗ್ರತಾ ಕ್ರಮಗಳನ್ನು ಅನುಸರಿಸಬೇಕು? ಅದು ಇಂಪಾರ್ಟೆಂಟ್. ಅವರವರ ಜಮೀನು ನೀರಿನ ಇದು ತಕ್ಕಾಗಿ ಬಳಕೆ ಮಾಡಬೇಕು. ಬೂದಿ ಹಾಕಿದ್ರೆ ಸುಟ್ಟೋಗ್ಬಿಡುತ್ತೆ ಗಿಡಗಳು ಅಂತ ಹೇಳೋದು ಇದೆ. ಒಂದೇ ಮರಕ್ಕೆ ಒಂದೇ ಗಿಡಕ್ಕೆ ತಗೊಂಡೋಗಿ ಹಾಕ್ತಾ ಇದ್ರೆ ಸುಟ್ಟೋಗೋ ಚಾನ್ಸಸ್ ಇರುತ್ತೆ. ಅದನ್ನ ಎಷ್ಟು ತೆಳುವಾಗಿ ಬಳಸಬೇಕು. ಎಕರೆಗೆಲ್ಲ ಒಂದು 10-15 kg ಆತರ ಬಳಸ್ಕೊಂಡು ಬಂದ್ರೆ ಸಾಕಾಗುತ್ತೆ. ಇನ್ನ ಸಣ್ಣ ಸಸಿಗಳಾದ್ರೆ ಒಂದು 5-10 grams ಆತರದ್ದು ಸಾಕು. ಮತ್ತೆ ಇನ್ನ ಡಸ್ಟಿಂಗ್ ಮಾಡುವಾಗ್ಲೂ ಅಷ್ಟೇನೆ ಕೇರ್ಫುಲ್ ಆಗಿ ಮಾಡ್ಕೋಬೇಕು. ತುಂಬಾ ಇದೆ ಅಂತ ತುಂಬಾ ಹಾಕ್ಬಾರ್ದು, ಲೈಟ್ ಆಗಿ ಡಸ್ಟ್ ಮಾಡ್ಕೊಂಡ್ರೆ ಸಾಕು, ಇಲ್ಲಾಂದ್ರೆ ಬರ್ನ್ ಆದಂಗೆ ಕಾಣುತ್ತೆ. ಬಾಳೆ ಎಲ್ಲ ಆದ್ರೆ ಒಂದ್ ಇಡಿಯಷ್ಟು ಒಂದ್ ಸುತ್ತ ವೀಕ್ಲಿ ಒನ್ಸ್, 15 days ಒನ್ಸ್. ಆ ಗಿಡಗಳ ಕಲರ್ ಇದು ನೋಡಿದಾಗ ಗೊತ್ತಾಗುತ್ತೆ, ಎಲ್ಲೋ ಇಶ್ ಬಂದಾಗ, ಎಲೆ ಎಲ್ಲ ಎಲ್ಲೋ ಕಲರ್ ಆಗಿದೆ ಅಂದಾಗ, ಇಲ್ಲ ಅದಕ್ಕೆ ಬೇಕು ಪೊಟ್ಯಾಶ್ ಅಂತ ಕಮ್ಮಿ ಆಗಿದೆ ಅಂದಾಗ ಆತರ ಬಳಸ್ಕೊಳ್ತಾ ಹೋಗ್ಬಹುದು. ಈಗ ಬಹುತೇಕ ಎಲ್ಲಾ ಬೆಳೆಗಳಲ್ಲೂ ಕೂಡ ನೀವು ಬಳಕೆಯನ್ನ ಮಾಡ್ತಾ ಇದ್ದೀರ. ಬೂದಿ ಬಳಕೆ ಮಾಡಕ್ಕೆ ಪ್ರಾರಂಭ ಮಾಡಿದ್ಮೇಲೆ ಹೇಗಿದೆ ಬೆಳೆಗಳಲ್ಲಿ, ನಿಮ್ಗೇನ್ ಅನ್ಸುತ್ತೆ? ಇಂಪ್ರೂವ್ ಆಗಿದೆ ಅನ್ಸುತ್ತೆ. ಕೋಕೋನಟ್ ಯೂನಿಟ್ ಸ್ಟಾರ್ಟ್ ಮಾಡಿದ್ಮೇಲೆ ನಾನು ಏನಲ್ಲಿ ಗರಿ ಮೊಟ್ಟೆ ಇದೆಲ್ಲ ಸಿಗುತ್ತೆ ಅದನ್ನ ಒಲೆಗೆ ಯೂಸ್ ಮಾಡ್ತೀನಿ, ನನಗೆ ಸಾಕಷ್ಟು ಬೂದಿ ಸಿಗ್ತಾ ಇದೆ. ಅದನ್ನ ಮತ್ತೆ ಬೇರೆ ಕಡೆ ಹಾಕೋಗೂ ಇರಲಿಲ್ಲ, ನನ್ನ ಜಮೀನಲ್ಲೇ ಎಲ್ಲಾದರೂ ಹಾಕೋಬೇಕಿತ್ತು. ಹಂಗಾಗಿ ಹಾಕುವಾಗ ಗೊತ್ತಾಯ್ತು ಅದು ಎಲ್ಲಾದ್ರೂ ಚೆಲ್ಲಿದ್ರೂ ಕಳೆ ಕೂಡ ಬರುತ್ತೆ. ಎಲ್ಲಾ ಗಿಡಗಳಿಗೂ ಪೊಟ್ಯಾಶ್ ಇರೋದ್ರಿಂದ ನನ್ನ ಜಮೀನು ಕಳೆ ಕಳೆ ಆಗಿದೆ ಅನ್ಸುತ್ತೆ. ಬೂದಿಯನ್ನ ಕೀಟನಾಶಕವಾಗಿಯೂ ಕೂಡ ಬಳಕೆಯನ್ನ ಮಾಡಬಹುದು ಅಂತ ಹೇಳಿ ಹಿಂದಿನಿಂದಲೂ ಕೂಡ ಬಳಕೆಯನ್ನ ಮಾಡ್ತಾರೆ. ನೀವು ಕೀಟನಾಶಕವಾಗಿ ಮತ್ತೆ ರೋಗನಾಶಕವಾಗಿ ಹೇಗೆ ಬಳಕೆಯನ್ನ ಮಾಡ್ತಿದ್ದೀರಿ? ಅದನ್ನ ಈಗ ಜೋಳದಲ್ಲೂ ಅಷ್ಟೇನೆ ಮೇಲೆ ಎಲ್ಲಾದ್ರೂ ಸ್ವಲ್ಪ ಹುಳುಗಳು ಕಾಣ್ತು ಅಂತಂದ್ರೆ ಮೆಣಸಿನ ಗಿಡಕ್ಕೆ ಎಸ್ಪೆಷಲಿ ಮೆಣಸು ಟೊಮೆಟೊ ಬ್ಲೈಟ್ ತರ ಕಾಣಿಸ್ಕೊಳ್ತು ಅಂದ್ರೆ ಸ್ವಲ್ಪ ಬೂದಿನ ಚಿಮುಕ್ಸ್ಬಿಡಿ ಅಂತ ಹೇಳ್ತೀನಿ. ಮತ್ತೆ ಈ ದನ ಕರುಗಳಲ್ಲಿ ಕುರಿ ಮತ್ತೆ ಹಸುಗಳಲ್ಲೆಲ್ಲ ಟಿಕ್ಸ್ ಎಲ್ಲ ಇರುತ್ತೆ ಈ ತರ ಹುಣ್ಣಿ ಮತ್ತೆ ಚಿಟ್ಟಗಳು ಆ ತರದೆಲ್ಲ ಅವಾಗ ಕೂಡ ರಬ್ ಮಾಡ್ಬೋದು. ಬೆಳೆಗಳಲ್ಲೂ ಅಷ್ಟೇ ಈ ಬಿಳಿದು ಏನ್ ಬರುತ್ತೆ ಆಮೇಲೆ ಎಸ್ಪೆಷಲಿ ಇದರಲ್ಲಿ ಶಂಕು ಹುಳು ಅಂತ ಎಲ್ಲ ಹೇಳ್ತೀವಲ್ಲ ಅದು ತುಂಬಾ ಇದ್ದು ಅಡಕೆ ಗಿಡನ ಮರಗಳನ್ನ ಹತ್ತಿ ಹಾಳು ಮಾಡುತ್ತೆ ತಿಂದು. ಅದು ಇರೋ ಜಾಗದಲ್ಲಿ ಬೂದಿ ಹಾಕಿದ್ರೆ ಅದು ಮೂವ್ ಆಗಕ್ ಆಗಲ್ಲ ಅಷ್ಟಕ್ಕಾಗುತ್ತೆ ಅದಕ್ಕೂ ಚೆನ್ನಾಗಿ ಯೂಸ್ ಮಾಡಬಹುದು. ಅದಕ್ಕೆಲ್ಲ ಬೂದಿ ಮೆತ್ಕೊಳ್ಳುತ್ತೆ ಹೌದು. ಮತ್ತೆ ಈ ಉತ್ತ ಮತ್ತೆ ಇರುವೆ ಎಲ್ಲ ಇರುತ್ತಲ್ಲ ಆ ತರದಲ್ಲೂ ಹಾಕಿದಾಗ ಬರೋದಿಲ್ಲ ಆತರನು ಯೂಸ್ ಮಾಡ್ತೀನಿ. ಮೆಣಸು ಮತ್ತೆ ಟೊಮ್ಯಾಟೊ ಇದರಲ್ಲೆಲ್ಲ ಹೆಚ್ಚು ಬಳಕೆಯನ್ನ ಮಾಡ್ತಾ ಇದ್ದೀರಾ? ಯಾವ್ಯಾವ ಸಂದರ್ಭದಲ್ಲಿ ಬಳಕೆಯನ್ನ ಮಾಡ್ತೀರಾ? ಇಲ್ಲಿ ತುಂಬಾ ಶೀತ ಆದಾಗ ಮಳೆ ಎಲ್ಲ ಜಾಸ್ತಿಯಾಗಿ ಸ್ವಲ್ಪ ಶೀತ ಆಗಿದೆ ಅಂತ ಕಂಡಾಗ ತೆಳುವಿಗೆ ಅಲ್ಲಿಗೆ ಬೂದಿನ ಟೊಮೆಟೊಗೆಲ್ಲ ಹಾಕ್ಬಿಟ್ರೆ ಅದಕ್ಕೆ ಬ್ಲೈಟ್ ಬರೋದಿಲ್ಲ ಮತ್ತೆ ಟೊಮೆಟೊನು ಚೆನ್ನಾಗಿ ಚೇಂಜ್ ಆಗ್ಬಿಡುತ್ತೆ. ಒನ್ ಆರ್ ಟೂ ಡೇಸ್ ಅಲ್ಲಿ ಕಲರ್ಸ್ ಚೇಂಜ್ ಆಗುತ್ತೆ ಎಲ್ಲೋ ಆಗಿ ಎಲೆ ಉದುರ್ತಾ ಇದೆ ಎನ್ನುವಾಗ. ಮೆಣಸಿನ ಗಿಡಕ್ಕೂ ಅಷ್ಟೇ ಒಂದು ಹುಳುಗಳದ್ದು ಮೇಲೆಲ್ಲ ಆಗಿ ಎಲೆ ಮುದುರು ಬಂದ್ಬಿಡುತ್ತೆ ಅವಾಗ ಕೂಡ ಡಸ್ಟ್ ಮಾಡಿದ್ರೆ ವರ್ಕೌಟ್ ಆಗುತ್ತೆ. ಡಸ್ಟ್ ಮಾಡೋದಕ್ಕಿಂತ ಮೊದಲು ಹೇಗೆ ಅದನ್ನ ತಯಾರಿ ಮಾಡ್ಕೋಬೇಕು ಬೂದಿಯನ್ನ? ಈ ಗಿಡಕ್ಕೆ ಹಾಕೋದಾದ್ರೆ ಡಸ್ಟ್ ಮಾಡೋದಾದ್ರೆ ಬೂದಿನೇ ಮಾಡ್ಕೋಬಹುದು. ಬಟ್ ಗಿಡಕ್ಕೆ ನಾವು ಹಾಕ್ತೀವಿ ಅನ್ನೋದಾದ್ರೆ ಈಗ ನನಗೆ ಸ್ವಲ್ಪ ಹೆಚ್ಚಿಗೆ ಸಿಗೋದ್ರಿಂದ ಬೂದಿ ತುಂಬಾ ಜಾಸ್ತಿ ಸಿಗುತ್ತೆ ನಂದು ಮತ್ತೆ ಅಡಿಗೆನೂ ಒಲೆಲೆ ಮಾಡೋದ್ರಿಂದ ಸಿಗುತ್ತೆ. ಅದು ಒಂದು ಟ್ರ್ಯಾಕ್ಟ್ರು ಮಣ್ಣಿಗೆ ಒಂದು ನಾಲ್ಕೈದು ಬ್ಯಾಗ್ ಬೂದಿನ ಹಾಕ್ಬಿಟ್ಟು ಅದಕ್ಕೆ ಸ್ವಲ್ಪ ಗಂಜಲ ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಇಟ್ಕೊಂಡಿರ್ತೀನಿ. ಅದನ್ನ ನಾವು ಕೈಯಲ್ಲಿ ಒಂದೊಂದು ಇಡೀ ಒಂದೊಂದು ಗಿಡಗಳಿಗೆ ಕೊಡ್ತಾ ಹೋಗ್ತೀವಿ. ಈಗ ರೋಗನಾಶಕ ಮತ್ತು ಕೀಟನಾಶಕವಾಗಿ ಬಳಸುವಾಗ ಅದನ್ನ ಸ್ಪ್ರೇ ಮಾಡ್ತಿರೋ ಅಥವಾ ಡಸ್ಟ್ ಮಾಡ್ತಿರೋ? ಡಸ್ಟ್ ಮಾಡುತ್ತೆ ಬೂದಿನ ಸ್ಪ್ರೇ ಮಾಡೋದು. ಡಸ್ಟ್ ಮಾಡೋದು ಒಂದು ಯಾವ್ದಾದ್ರು ತೆಳು ಬಟ್ಟೆ ಆಗ್ಬೇಕು ಅದು ಹೋಲ್ಸ್ ಇರುತ್ತೆ ಇಲ್ಲ ಅಂತಂದ್ರೆ ಚೀಲಗಳು ಇರುತ್ತಲ್ಲ ಅದ್ರೊಳಗಡೆ ಇಟ್ಕೊಂಡು ಸ್ವಲ್ಪ ಹಿಂಗೆ ಚಿಮಕ್ಸ್ತಾ ಹೋದ್ರೆ ಅದರಲ್ಲಿ ಬೂದಿ ಉದುರ್ತಾ ಹೋಗುತ್ತೆ. ಯಾವ್ದಾದ್ರು ಒಂದು ಕೈ ಎಷ್ಟು ನಮ್ಮ ತೂಕ ಹಿಡಿಯಕ್ಕಾಗುತ್ತೆ ಒಂದ್ ಕೆಜಿ ಎರಡು ಕೆಜಿ ಅದನ್ನ ತಗೊಂಡು ಒಂದು ಚೀಲದೊಳಗಡೆ ಹಾಕೊಂಡು ಈ ತರ ಧೂಳು ಉದುರ್ಸ್ಕೊಂಡು ಹೋದ್ರೆ ಸಾಕು. ಒಂದ್ ಕೈಯಿಂದ ಹಿಂಗ್ ತಟ್ಕೊಂಡು ತಟ್ಕೊಂಡು ಹೋದ್ರೆ ಬೀಳ್ತಾ ಇರುತ್ತೆ. ಕೃಷಿಯಲ್ಲಿ ಪೋಷಕಾಂಶವಾಗಿ ಬಳಕೆಯನ್ನ ಮಾಡಬಹುದು ಬೂದಿಯನ್ನ, ಹಾಗೇನೆ ಕೀಟನಾಶಕ ಮತ್ತೆ ರೋಗನಾಶಕವಾಗಿಯೂ ಕೂಡ ಬಳಕೆಯನ್ನ ಮಾಡಬಹುದು ಅನ್ನುವಂಥದ್ದು. ಇದಲ್ಲದೆ ಹೊಲಗದ್ದೆಗಳಲ್ಲಿ ಮತ್ತೆ ಮನೆಯಲ್ಲಿ ಕೆಲವು ಈಗ ಇಲಿ ಮತ್ತೆ ಹೆಗ್ಗಣ ಇಂಥವನ್ನು ಕೂಡ ಅವು ಬರದ ಹಾಗೆ ನಮಗೆ ತೊಂದರೆ ಕೊಡದ ಹಾಗೆಯೂ ಕೂಡ ಬೂದಿಯನ್ನ ಬಳಕೆ ಮಾಡಬಹುದು ಅನ್ನುವಂಥದ್ದು. ಹೇಗೆ ಮಾಡ್ತಾ ಇದ್ದೀರಾ ಅದನ್ನ? ಈಗ ಇಲಿ ಮನೆ ಹತ್ರ ಎಲ್ಲ ಒಂದೊಂದ್ಸಲಿ ಬಿಲ ತೋಡ್ಬಿಟ್ಟಿರ್ತವೆ ಇಲಿ ಯಜ್ಞಗಳೆಲ್ಲ, ಅಲ್ಲಿಗೂ ಅಷ್ಟೇ ಚಾರ್ಕೋಲ್ ಮತ್ತೆ ಇದನ್ನ ಮಿಕ್ಸ್ ಮಾಡಿ ನೀರಲ್ಲಿ ಕಲಸ್ಬಿಟ್ಟು ಹಾಕಿ ಕ್ಲೋಸ್ ಮಾಡಿಬಿಟ್ರೆ ಅಲ್ಲಿಂದನೂ ಇಲಿಗಳು ಇದು ಬರೋದಿಲ್ಲ. ಮತ್ತೆ ಇರುವೆಗಳು ತುಂಬಾ ಕಾಟ ಕೊಡ್ತಾ ಇದ್ರೆ ಅಲ್ಲಿಗೂ ಇದನ್ನ ಹಾಕೋಬಹುದು. ಬೂದಿ ಹಾಕಂದ್ರೆ ಬರೋದಿಲ್ಲ ಇರುವೆ ಮತ್ತೆ ಕೆಂಜಿಗ ಅಂತ ಹೇಳ್ತಾರಲ್ಲ ಅದಕ್ಕೂ ಅಷ್ಟೇನೆ, ಅದನ್ನು ತುಂಬಾ ಇದೆ ಅಲ್ಲಿ ಓಡಾಡಕ್ಕೆ ಆಗಲ್ಲ ಅನ್ವಾಗ ಸ್ವಲ್ಪ ಬೂದಿ ಉದುರಿಸ್ಬಿಟ್ರೆ ಆಚೀಚೆ ಹೋಗ್ಬಿಡು. ಮನೆಯಲ್ಲೂ ಕೂಡ ತುಂಬಾ ಕೆಲಸಗಳಲ್ಲಿ ಬೂದಿಯನ್ನ ಬಹಳ ಸಮರ್ಥವಾಗಿ ಬಳಕೆಯನ್ನ ಮಾಡಬಹುದು ಅನ್ನುವಂಥದ್ದು. ಬಳಕೆಯನ್ನ ನೀವು ಕೂಡ ಮಾಡ್ತಾ ಇದ್ದೀರಾ, ಪಾತ್ರೆ ತೊಳೆಯೋದ್ರಿಂದ ಹಿಡಿದು ಬೇರೆ ಬೇರೆ ತರಹದ ಅದರಲ್ಲಿ ಸೋಪ್ ಅನ್ನು ಕೂಡ ಮಾಡಬಹುದು, ಮತ್ತೆ ಸಾಕುಪ್ರಾಣಿಗಳು ಮಲಗಲಿಕ್ಕೆ ಬಳಕೆಯನ್ನ ಮಾಡಬಹುದು. ಹೀಗೆ ಎಲ್ಲೆಲ್ಲಿ ಬಳಕೆಯನ್ನ ಮಾಡ್ತಿದ್ರ, ಹೇಗೆ ಬಳಕೆಯನ್ನ ಮಾಡ್ತಿದ್ರೆ? ಮೊದಲು ಎದ್ದ ತಕ್ಷಣ ಹೇಳೋದಾದ್ರೆ ಇಟ್ಟರೆ ಸಗಣಿಯಾದ ತಟ್ಟಿದರೆ ಕುರುಳಾದೆ ವಿಭೂತಿಯಾದೆ, ಎದ್ದ ತಕ್ಷಣ ವಿಭೂತಿಗೆ ಬೇಕೇ ಬೇಕು. ಮನೆಯಲ್ಲಿ ನಾವು ಏನು ಹೋಮದ ಕುಂಡದಲ್ಲಿ ಬಿರಣಿನ ಸುಟ್ಟು ಇದು ಮಾಡಿರ್ತೀವಿ ಅದರದೇ ವಿಭೂತಿ ಸಿಗುತ್ತೆ. ಅದನ್ನೇ ನಾವು ಹಲ್ಲು ಜದಕ್ಕೂ ಯೂಸ್ ಮಾಡ್ಕೋಬಹುದು. ನಾವು ಏನೊಂದು ಬಿರಣಿನ ಸುಟ್ಟು ಬೆಳಿಗ್ಗೆ ಹೋಮ ಮಾಡಿ ಪೂಜೆಗೆ ಎಲ್ಲ ಬಳಸಿರ್ತೀವಿ ಅಗ್ನಿಹೋತ್ರ ಮಾಡ್ಕೊಳ್ತೀವಿ, ಅಗ್ನಿಹೋತ್ರ ಮಾಡಿದ್ದ ಬೂದಿನೇನೆ ವಿಭೂತಿಯಾಗೂ ಬಳಸ್ಬೋದು, ಮತ್ತೆ ಹಲ್ಲು ಜಕ್ಕು ಬಳಸ್ಬೋದು, ಜೊತೆಗೆ ಪಾತ್ರೆ ತೊಳಿಯೋಕೆ ಬಳಸ್ಬೋದು, ಮತ್ತೆ ಸಿಲ್ವರ್ ಪ್ಲೇಟ್ಸ್ ಮತ್ತೆ ದೇವ್ರ ಮನೆ ಸಾಮಾನುಗಳೆಲ್ಲ ಇರುತ್ತಲ್ಲ ಅದು ತುಂಬಾ ಚೆನ್ನಾಗಿ ಕ್ಲೀನ್ ಆಗುತ್ತೆ. ಮತ್ತೆ ಗ್ಲಾಸ್ ವಿಂಡೋಸ್ ಎಲ್ಲ ಇರುತ್ತೆ, ಗ್ಲಾಸ್ ವೆಸಲ್ಸ್ ಇರುತ್ತಲ್ಲ ಅದ್ರಲ್ಲೂ ಕ್ಲೀನ್ ಮಾಡಬಹುದು. ಹೇಗೆ ಕ್ಲೀನ್ ಮಾಡೋದು? ಅದು ಜಸ್ಟ್ ಆ ಬೂದಿನ ತಗೊಂಡು ಕೈಯಲ್ಲೇ ರಬ್ ಮಾಡಿದ್ರೆ ಸಾಕು, ಬೆಳ್ಳಿ ಸಾಮಾನುಗಳೆಲ್ಲ ತುಂಬಾ ಚೆನ್ನಾಗಿ ಕ್ಲೀನ್ ಆಗುತ್ತೆ. ಬೇರೆ ಹುಳಿ ಹಾಕಿ ಬೇರೆ ಎಲ್ಲ ಹಾಕಿದ್ರೆ ಬೇಗ ಕಪ್ಪಾಗುತ್ತೆ, ಬಟ್ ವಿಭೂತಿನೂ ಬಳಸ್ಬೋದು. ವಿಭೂತಿ ಕಟ್ಟಿಯಿಂದನೂ ದೇವ್ರ ಮನೆ ಸಾಮಾನುಗಳನ್ನ ರಬ್ ಮಾಡಿಟ್ರೆ ಬೆಳ್ಳಿಗೂ ಆಗುತ್ತೆ ಮತ್ತೆ ತಾಮ್ರದ ಸಾಮಾನಿಗೂ ಚೆನ್ನಾಗಿ ಶೈನಿಂಗ್ ಬರುತ್ತೆ. ಮತ್ತೆ ಸೋಪ್ ಆಗೂ ಬಳಸ್ಬೋದು. ಏನು ಬೂದಿ ಇರುತ್ತೆ ಅದಕ್ಕೆ ತುಂಬಾ ನೀರ್ ಹಾಕ್ದಾಗ ಮೇಲೆ ಏನ್ ತಿಳಿ ನೀರ್ ಬರುತ್ತೆ ಅದು ಲೈಮ್ ವಾಟರ್ ಆಗಿ ಇದಾಗುತ್ತೆ. ಅದನ್ನ ಆಯಿಲ್ ಜೊತೆ ಮಿಕ್ಸ್ ಮಾಡಿ ಸೋಪ್ ಕೂಡ ಮಾಡೋರು, ಅದು ಸೋಪ್ ಆಗಿ ಯೂಸ್ ಮಾಡ್ಬೋದು. ಮತ್ತೆ ಎಲ್ಲಾದ್ರೂ ಎಣ್ಣೆ ಜಿಡ್ಡಿ ಇರುತ್ತಲ್ಲ ಅಂತ ಜಾಗಗಳಲ್ಲಿ ಬೇರೆ ಸೋಪ್ ಹಾಕಿ ತೊಳೆದು ಬೇರೆದ್ದು ಒರೆಸೋದಕ್ಕಿಂತ ಬೂದಿನ ಹಾಕೊಂಡ್ ಬಿಟ್ರೆ ಬೇಗ ಹೋಗುತ್ತೆ. ಮತ್ತೆ ಪಾತ್ರೆ ತೊಳೆಯೋದಕ್ಕೆ ಯೂಸ್ ಮಾಡ್ಬೋದು, ಅದು ಚೆನ್ನಾಗಿ ಕೇಳುತ್ತೆ. ಮತ್ತೆ ಅದನ್ನ ಬ್ಯೂಟಿ ಇದಾಗೂ ಯೂಸ್ ಮಾಡ್ಬೋದು. ಏನ್ ಫೇಸ್ ಪ್ಯಾಕ್ ಅದು ಲೈಟ್ ಆಗಿ ಮೊಸರಲ್ಲ ಯಾವ್ದಾದ್ರು ಸ್ವಲ್ಪ ಯೂಸ್ ಮಾಡ್ಕೋಬೇಕು, ಅದನ್ನ ಫೇಸ್ ಪ್ಯಾಕ್ ಆಗೂ ಯೂಸ್ ಮಾಡೋರು. ಮತ್ತೆ ಮೊದಲೆಲ್ಲ ಏರ್ ರಿಮೂವರ್ ಆಗೋ ಅದನ್ನ ತುಂಬಾ ರೋಮಗಳೆಲ್ಲ ಕೈಯಲ್ಲಿ ಇದ್ರಲ್ಲಿ ಇದ್ರೆ ಬೂದಿ ತಗೊಂಡು ಉಜ್ಜೋರು. ಇವಾಗ್ಲೂ ಕೆಲವೊಂದ್ ಕಡೆ ಮಾಡ್ತಾರೆ ಪ್ರಾಣಿಗಳು ಮಲಗಲಿಕ್ಕೆ. ಅದು ಕೋಳಿ ಸಾಕಿರೋರ್ಗಂತೂ ತುಂಬಾ ಎಸೆನ್ಷಿಯಲ್, ಎಲ್ಲರಿಗೂ ಗೊತ್ತಿರ. ಸಂಜೆ ಆಯ್ತು ಅಂದ್ರೆ ಕೋಳಿ ಗುಡಿಗೆ ಬೂದಿ ಹಾಕಿ ಅಂತ ಹೇಳಿ, ಬೂದಿ ಹಾಕದೇ ಇದ್ರೆ ಅದನ್ನ ಬೆಳಿಗ್ಗೆ ಅದ್ರದ್ದು ಕಸ ಎಲ್ಲ ತೆಗಿಲಿಕ್ಕೆ ಆಗೋದಿಲ್ಲ. ಮತ್ತೆ ನಾಯಿಗಳು ಈ ಪಕ್ಷಿಗಳು ಎಲ್ಲ ಕೂರ ಜಾಗಕ್ಕೆ ಹಾಕಿದ್ರೆ ಅಲ್ಲಿ ಸ್ಮೆಲ್ ಬರೋದಿಲ್ಲ. ಏನು ಆ ಬೂದಿ ಹಾಕಿದಾಗ ಅಲ್ಲಿ ಏನಾದ್ರೂ ಹುಳು ಪುಟೆಗಳೂ ಹರಿದಾಡೋದಿಲ್ಲ, ಕೆಳಗಡೆನೆ ಕೂರುತ್ತಲ್ಲ ಕೋಳಿಗಳೆಲ್ಲ, ಅದಕ್ಕೂ ಬಳಸ್ತಾರೆ. ಮತ್ತೆ ಈ ಕೋಳಿಗೆ ಮತ್ತೆ ಇದಕ್ಕೆಲ್ಲ ಏನು ಚಿಕ್ಕ ಎಲ್ಲ ಟಿಕ್ಸ್ ಎಲ್ಲ ಜಾಸ್ತಿ ಆಗುತ್ತೆ ಅಂತ ಟೈಮಲ್ಲೂ ಬೂದಿನ ಚೆನ್ನಾಗಿ ರಬ್ ಮಾಡಿಬಿಟ್ರೆ ಬರೋದಿಲ್ಲ, ಅಲ್ಲೂ ಬಳಕೆ ಮಾಡ್ಕೋಬಹುದು ಅದನ್ನ. ಅಲ್ಲಿ ಕೂಡ ತುಂಬಾ ಸಮರ್ಥವಾಗಿ ಬಳಕೆಯನ್ನ ಮಾಡ್ಕೋಬಹುದು. ಈಗ ಆತರ ಬಳಕೆ ಮಾಡಿದಂತ ಬೂದಿಯನ್ನ ಮತ್ತೆ ಹೇಗೆ ನಾವು ಪುನರ್ಬಳಕೆಯನ್ನ ಮಾಡುವಂತದ್ದು? ಮತ್ತೆ ಅದನ್ನ ಮನೇಲಿ ಪಾಟ್ಗಳು ಇದ್ದೇ ಇರುತ್ತೆ, ಪಾಟ್ ಎಲ್ಲ ಇರುತ್ತೆ, ಗಿಡಗಳು ಇರುತ್ತೆ, ಪಾಟ್ಗೆಲ್ಲ ಯೂಸ್ ಮಾಡಿದಾಗ ಇಟ್ಸ್ ಅ ಫ್ಲವರಿಂಗ್ ಏಜೆಂಟ್, ಅದನ್ನ ಸ್ವಲ್ಪ ಸ್ವಲ್ಪ ಹಾಕೊಳ್ತಾ ಹೋದ್ರೆ ಅದು ಹೂವಿನ ಗಿಡಗಳು ಚೆನ್ನಾಗಾಗುತ್ತೆ, ಅಲ್ಲೂ ಬಳಸಬಹುದು. ಕೈತೋಟದಲ್ಲೂ ಕೂಡ ಬೂದಿ ಬಳಕೆಯನ್ನ ಮಾಡ್ತಿದ್ರಾ? ಹೌದು, ಕೈತೋಟದಲ್ಲಿ. ಎಲ್ಲೆಲ್ಲಿ ಮಾಡ್ತೀರಾ, ಹೇಗೆ ಮಾಡ್ತೀರಾ? ಎಲ್ಲಿ ಈಗ ತರಕಾರಿ ಗಿಡಗಳು ಇರ್ಬೋದು, ಹೂವಿನ ಗಿಡ, ಮತ್ತೆ ಎಲ್ಲಿ ತುಂಬಾ ಸ್ವಲ್ಪ ಕೊಚ್ಚೆ ಆಗಿರುತ್ತೆ ಅಂತದಕ್ಕೂ ಸ್ವಲ್ಪ ಜಾಸ್ತಿ ಹಾಕಿದ್ರೆ ಅಲ್ಲೇ ಬೌಂಡ್ ಆಗುತ್ತೆ, ಅದು ಅಲ್ಲೂ ಕೆಸರ್ ತರ ಆಗೋದಿಲ್ಲ. ಫಸ್ಟ್ ಒಂದೇ ಕೆಸರಂಗಿರುತ್ತೆ, ಆಮೇಲೆ ಗಟ್ಟಿಯಾಗಿ ಕೂತ್ಬಿಡುತ್ತೆ ಪಾಟ್ ಒಳಗಡೆ ಅದಕ್ಕೂ. ಆಮೇಲೆ ಮೇಲೆಲ್ಲ ಡಸ್ಟ್ ಮಾಡಿದ್ರೆ ಹುಳಗಳು ಸಣ್ಣ ಸಣ್ಣ ಈ ಕರಿ ಏನು ಬಿಳಿ ಇದೆಲ್ಲ ದಾಸವಾಳದ ಮೇಲೆಲ್ಲ ಇರುತ್ತಲ್ಲ ಅದಕ್ಕೂ ಹೋಗುತ್ತೆ ಅದನ್ನ ಡಸ್ಟ್ ಮಾಡೋದ್ರಿಂದ. ಅತಿಯಾಗಿ ಬೂದಿ ಬಳಕೆಯನ್ನ ಮಾಡಿದ್ರೆ ಸರಿಯಾಗಿ ಬೆಳೆ ಬರೋದಿಲ್ಲ ಅನ್ನುವಂಥದ್ದು ಕೂಡ ಇದೆ. ಹೌದು, ಅದರಲ್ಲಿ ಅದನ್ನು ಕೇರ್ಫುಲ್ ಆಗಿ ತಗೋಬೇಕು. ಏನಿದೆ ಅಡ್ವಾಂಟೇಜ್ ಎಷ್ಟು ಇರುತ್ತೆ, ಅತಿಯಾದಾಗ ಎಲ್ಲ ಕೂಡ ವಿಷ ಆಗುತ್ತೆ. ಅದೇ ತರ ಇದನ್ನು ಬಳಕೆ ಮಾಡುವಾಗ ನೋಡಿ ಬಳಕೆ ಮಾಡಬೇಕು, ಅನುಕೂಲ ಅಂತೂ ಇದ್ದೇ ಇದೆ. ಬಟ್ ಅದನ್ನೇ ಎಲ್ಲೋ ಸಿಕ್ತು ಅಂತ ತಂದು ಒಂದೇ ಗಿಡದ ಬಡ್ಡೆಗೆ ಸುರಿದು ಬಿಡೋದು, ಒಂದೇ ಹೊಲದಲ್ಲಿ ಒಂದೇ ಕಡೆ ಹಾಕ್ಬಿಡೋದು, ಜಾಸ್ತಿ ಎರ್ಚ್ಬಿಡೋದು, ಆ ತರ ಮಾಡ್ಕೊಂಡಾಗ ತೊಂದರೆ ಆಗುತ್ತೆ. 25 ವರ್ಷದಿಂದನೂ ಬಳಸ್ಕೊಂಡು ಬಂದಿದ್ದೀನಿ, ನೋಡಿ ಲಿಮಿಟ್ ಆಗಿ ಬಳಸ್ಕೋಬೇಕು. ಅವರು ಹೊಲದ ಮಣ್ಣಿನ ಗುಣ ಯಾವ ತರ ಇದೆ ಹೇಗಿದೆ ಅದನ್ನ ನೋಡ್ಕೋಬೇಕು. ಅವರು ಪಿ ಎಚ್ ಲೆವೆಲ್ ಜಾಸ್ತಿ ಇದೆಯಾ ಕಮ್ಮಿ ಇದೆಯಾ ಅಂತ ಹೇಳಿ ನೋಡಿಕೊಂಡು 6.5 ಹೆಚ್ಚಿಗೆ ಇದ್ದಾಗ ಬೇಕಾಗೋದಿಲ್ಲ, ಎಲ್ಲಾದ್ರಲ್ಲೇ ಪೊಟ್ಯಾಶ್ ಎಲ್ಲ ಜಾಸ್ತಿ ಇರುತ್ತೆ, ಕ್ಯಾಲ್ಸಿಯಂ ಪೊಟ್ಯಾಶ್ ಎಲ್ಲ ಅಂತ ಜಾಗಗಳಲ್ಲಿ ಬೇಕಾಗಲ್ಲ, ಅದಕ್ಕಿಂತ ಕಮ್ಮಿ ಇದ್ದಾಗ ಆಲ್ಕಲೈನ್ ಯೂಸ್ ಮಾಡ್ಕೋಬಹುದು, ತೊಂದರೆ ಏನಿಲ್ಲ. ಬಹಳ ತುಂಬಾ ಕೇರ್ಫುಲ್ ಆಗಿ ಬಳಕೆಯನ್ನ ಮಾಡಬೇಕು. ಬೂದಿ ಅನೇಕ ಸಂದರ್ಭಗಳಲ್ಲಿ ಬಹಳ ಕಡಿಮೆ ದುಡ್ಡಿಗೆ ಸಿಗಬಹುದು, ಉಚಿತವಾಗಿ ಸಿಗಬಹುದು, ಸಿಕ್ತು ಅಂತ ಹೇಳಿ ಅದನ್ನ ತುಂಬಾ ಹಾಕೊಂಡ್ರೆ ಮತ್ತೆ ಮುಂದೆ ಅಪಾಯಗಳು ಕೂಡ ಆಗ್ತಕ್ಕಂತ ಸಾಧ್ಯತೆ ಇರುತ್ತೆ. ಹಾಗಾಗಿ ಪ್ರಯೋಗಾತ್ಮಕವಾಗಿ ಬಳಕೆ ಮಾಡ್ತಕ್ಕಂಥದ್ದು ಒಳ್ಳೇದು. ಒಂದು ಸ್ವಲ್ಪನೆ ಕೊಟ್ಟು ಆ ಗಿಡಗಳು ಹೇಗೆ ಅದಕ್ಕೆ ಪ್ರತಿಕ್ರಿಯಿಸುತ್ತೆ ಅನ್ನುವಂಥದ್ದನ್ನ ನೋಡ್ಕೊಂಡು ಚೆನ್ನಾಗಿ ಪ್ರತಿಕ್ರಿಯೆ ಇತ್ತು ಅಂತ ಅಂದ್ರೆ ನಾವು ಹೆಚ್ಚು ಬಳಕೆಯನ್ನು ಮಾಡಬಹುದು, ಇಲ್ಲ ಅಂತ ಅಂದ್ರೆ ಎಷ್ಟು ಬೇಕೋ ಅಷ್ಟು ಬಳಕೆಯನ್ನು ಮಾಡ್ಕೊಂಡು ತುಂಬಾ ಎಚ್ಚರಿಕೆಯಿಂದ ಮಾಡ್ತಕ್ಕಂಥದ್ದು ಒಳ್ಳೆಯದು ಅನ್ನುವಂಥದ್ದು. ನಿಮ್ಮ ಜಮೀನಿನಲ್ಲಿ ಏನು ರಸ್ತೆಗಳನ್ನ ಮಾಡ್ಕೊಂಡಿದ್ದೀರೋ ಅಲ್ಲೂ ಕೂಡ ಬೂದಿಯನ್ನ ಬಳಕೆಯನ್ನ ಮಾಡ್ಕೊಂಡು ರಸ್ತೆಗಳು ತುಂಬಾ ಸುಗಮವಾದ ರೀತಿ ಮಾಡ್ಕೊಂಡಿದ್ದೀರ ನೀವು. ಹೇಗೆ, ಯಾವಾಗ್ಲಿಂದ ಇದರ ಬಳಕೆ ಪ್ರಾರಂಭ ಆಯ್ತು, ಹೇಗೆ ಅದನ್ನು ಬಳಕೆ ಮಾಡ್ತಿದ್ದೀರ? ಇದ್ರ ಬಳಕೆ ಅದನ್ನು ಅಷ್ಟೇನೆ, ಒಂದ್ 20 ನಾನು ಜಮೀನು ದೊಡ್ಡದಾಗಿರೋದ್ರಿಂದ ಮಧ್ಯದಲ್ಲಿ ಎಲ್ಲ ಓಡಾಡೋದ್ ಕಷ್ಟ ಆಗುತ್ತೆ ಅಂತ ಹೊಲಗಳ ಮಧ್ಯದಲ್ಲೇ ರೋಡ್ ತರ ಮಾಡ್ಕೊಂಡೆ. ಅವಾಗ ಮಾಡುವಾಗ ಬರೀ ಮಣ್ಣು ರೋಡ್ ಇರುವಾಗ ಅಲ್ಲಿ ಮಳೆಗಾಲದಲ್ಲಿ ಟ್ರ್ಯಾಕ್ಟರ್ ಊತ್ಕೊಳ್ಳೋದು, ಗಾಡಿಗಳು ಊತ್ಕೊಳ್ಳೋದು ಈ ತರ ಆಗ್ತಾ ಇತ್ತು. ಅವಾಗ ಬೂದಿ ಮತ್ತೆ ಇಟ್ಕೆ ಚೂರಿಂದು ಇದು ಸಿಗ್ತಾ ಇತ್ತು, ಅಲ್ಲಿ ನಡೆದಾಡಿದ್ರೆ ಏನು ಆಗ್ತಿರ್ಲಿಲ್ಲ, ಚೂರು ಅಲ್ಲಿ ಸುರಿದಿರೋ ಜಾಗದಲ್ಲಿ ಅದು ಕ್ಲಿಯರ್ ಆಗಿರ್ತಾ ಇತ್ತು. ಅದನ್ನ ನೋಡ್ಬಿಟ್ಟು ಅಲ್ಲಿಂದ ತಂದು ನನ್ನ ತೋಟಕ್ಕೆ ಹಾಕ್ಸ್ಕೊಳಕ್ ಶುರು ಮಾಡಿದೆ. ಆಗ ರೋಡ್ಗಳು ಇವತ್ತಿನವರೆಗೂ ತುಂಬಾ ಬಾಂಡ್ ಆಗಿ ಮಳೆ ಬಂದ್ರೂ ಕೊಚ್ಚಲ್ಲ, ತುಂಬಾ ಜೋರ್ ಮಳೆ ಬಂದ್ರೂ ಆ ಜಾಗದಲ್ಲಿ ಇಟ್ಕೆ ಚೂರು ಮತ್ತೆ ಬೂದಿ ಎರಡು ಸೇರಿ ಒಂದು ಸಿಮೆಂಟ್ ಬಾಂಡಿಂಗ್ ಹಂಗ ಆಗ್ಬಿಟ್ಟಿರುತ್ತೆ. ಹಾಗಾಗಿ ಚೆನ್ನಾಗಿ ಕೂತಿರುತ್ತಲ್ಲ, ಕೊಚ್ಚೋದಿಲ್ಲ ರೋಡ್. ಆಗ ಮಳೆಗಾಲದಲ್ಲೂ ಆ ಜಾಗದಲ್ಲಿ ಈಸಿಯಾಗಿ ಓಡಾಡಬಹುದು. ಈ ಬೇಸಿಗೆಯಲ್ಲಿ ತುಂಬಾ ಅದು ಗಟ್ಟಿಯಾಗಿರುತ್ತೆ. ಆ ಸಂದರ್ಭದಲ್ಲಿ ನಾವು ಓಡಾಡಿದಾಗ ಧೂಳೇಳ ಅಂತದ್ದು ಆ ತರದೇನು ಇಲ್ಲ. ಇಲ್ಲ, ಒಂದು ಸಲ ಬೂದಿದ್ದು ಕ್ಯಾರೆಕ್ಟರ್ ಹೆಂಗೆ ಅಂದ್ರೆ ನೀರಲ್ಲಿ ನೆಂದು ಬಿಟ್ರೆ ಸಿಮೆಂಟ್ ತರ ಬಾಂಡ್ ಆಗಿ ಕೂತ್ಬಿಡುತ್ತೆ, ಗಾರೆ ತರ ಆಗೋಗ್ಬಿಡುತ್ತೆ. ಈಗ ಹಳೆ ಕಾಲದಲ್ಲೆಲ್ಲ ಗಾರೆ ಎಲ್ಲ ಹಾಕುವಾಗ ಮಿಕ್ಸ್ ಮಾಡ್ತಾ ಇದ್ರು, ಕ್ಯಾಲ್ಸಿಯಂ ಇದೇನೇನೆ ಅಂತ ಹೇಳ್ತಾರೆ. ಅದೇ ತರ ಇದು ಚೆನ್ನಾಗಿ ಬಾಂಡ್ ಆಗಿ ಕೂತ್ಬಿಡುತ್ತೆ, ಬೇಸಿಗೆಲಿ ಧೂಳು ಏಳದೇ ಇಲ್ಲ, ಆ ತರ ಬರೋದಿಲ್ಲ. ಒಂದ್ಸರಿ ಬಳಕೆಯನ್ನ ಮಾಡಿದ್ಮೇಲೆ ರಸ್ತೆಗಳಿಗೆ ಆ ನಂತರ ಏನಾದ್ರು ನೀರು ಚುಮುಕ್ಸ ಅಂತದ್ದು ಆ ತರದ್ದು ಮಾಡ್ಬೇಕು ಹೇಗೆ? ಇಲ್ಲ, ಅದು ನಾನೇನ್ ಮಾಡ್ತೀನಿ, ನೀನ್ ಮಳೆ ಬರೋ ಟೈಮಲ್ಲಿ, ಇಲ್ಲಾಂದ್ರೆ ಧೂಳು ಏಳುತ್ತೆ ಅದು ಬೂದಿದು, ಮಳೆ ಬರೋ ಟೈಮಲ್ಲಿ ನಾವು ಲಾಸ್ಟ್ ಅಲ್ಲಿ ಹಾಕೊಂಡಿರೋದ್ರಿಂದ ಸ್ಟಾರ್ಟಿಂಗ್ ಅಲ್ಲೆಲ್ಲ ಮೇಲೆಲ್ಲ ಲೈಟ್ ಆಗಿ ಮಳೆ ಬರುತ್ತೆ. ಮಳೆ ಬಂದಾಗ ಸಣ್ಣ ಮಳೆ ಬಂದ್ರೆ ತುಂಬಾ ಒಳ್ಳೇದು, ಇಲ್ಲ ಅಂದ್ರೆ ನೀರ್ ಹಾಕಿ ಕೂರಿಸ್ಬಿಟ್ರೆ ತುಂಬಾ ಒಳ್ಳೇದು. ನೀರನ್ನ ಚಿಮುಕ್ಸ್ಕೊಂಡು ಲೈಟ್ ಆಗಿ ಯಾವ್ದ್ರಲ್ಲಾದ್ರೂ ನೀರು ಹೊಡ್ಕೊಂಡು ಅದನ್ನ ಕೂರಾಗೆ ಒಂದ್ ಎರಡ್ ಮೂರ್ ಸಲ ಟ್ಯಾಕ್ಟರ್ ಹೊಡ್ಕೊಂಡ್ ಬಿಟ್ರೆ ಮಳೆ ಜೋರ್ ಬಂದ್ರೂ ಕೊಚ್ಚಲ್ಲ, ಇಲ್ಲ ಅಂತಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ಕೊಚ್ಚೋ ಚಾನ್ಸಸ್ ಇರುತ್ತೆ. ರಸ್ತೆಗೆ ಬಳಸುವಷ್ಟು ಬೂದಿ ಎಲ್ಲಿ ಸಿಕ್ತು ನಿಮಗೆ? ಅಲ್ಲಿ ನನ್ನ ಏರಿಯಾದಲ್ಲಿ ಸುತ್ತಮುತ್ತ ಇಟ್ಟಿಗೆ ಗೂಡುಗಳು ತುಂಬಾ ಇದೆ. ಆ ಇಟ್ಟಿಗೆ ಗೂಡಿನ ಬೂದಿ ವೇಸ್ಟ್ ತುಂಬಾನೇ ಸಿಗುತ್ತೆ. ತುಂಬಾ ಯಾವಾಗ್ಲೂ ಅವರು ಫ್ಯೂಯಲ್ ಮೊದ್ಲೆಲ್ಲ ಇದನ್ನ ಬಳಸ್ತಾ ಇದ್ರು, ಹೊಟ್ಟು ಬಳಸ್ತಾ ಇದ್ರು ಭತ್ತದೊಟ್ಟು, ಅದರದ್ದು ವೇಸ್ಟ್ ಆಗುತ್ತಲ್ಲ ಎಷ್ಟೊಂದು, ಅದರಲ್ಲೂ ಏನಾದ್ರೂ ವ್ಯಾಲ್ಯೂ ಇರುತ್ತೆ, ಅದರಲ್ಲಿ ಹಲ್ಪುಡಿ ಎಲ್ಲ ಮಾಡ್ತಿದ್ರು ಅಂತ ಗೊತ್ತಿತ್ತು. ಆಮೇಲೆ ಲೋಡ್ಗಟ್ಲೆ ಇದನ್ನ ಮರಗಳು ಬಳಸ್ತಾರೆ, ಅದರದ್ದು ವೇಸ್ಟ್ ಆಗುತ್ತಲ್ಲ ಅಂತ ಅನ್ಕೊಳ್ತಾ ಇದ್ದೆ. ಜೊತೆಗೆ ಆ ಜಾಗ ಯಾವಾಗ್ಲೂ ಗಟ್ಟಿಯಾಗಿ ಹಾಡಾಗಿರ್ತಿತ್ತು ಇಟ್ಕೆಗಳು. ನನ್ನ ಸುತ್ತಮುತ್ತ ಎಲ್ಲ ತಗೊಂಡೋಗಿ ಅಲ್ಲಿ ಒಂದು ಜಾಗ ಇದೆ, ಅಲ್ಲಿ ಸುರಿತಾರೆ, ಅಲ್ಲಿಂದ ನಾನು ಲಿಫ್ಟ್ ಮಾಡಿಕೊಂಡು ಜಮೀನಿಗೆ ತಂದು ಹಾಕೊಳ್ತೀನಿ. ಬೂದಿ ಬಳಕೆಗೆ ಸಂಬಂಧಪಟ್ಟ ಹಾಗೆ ಅಂತಿಮವಾಗಿ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಾ? ರೈತರುಗಳು ಎಲ್ಲರೂ ಈಗ ಬೂದಿ ಈಗ ಎಲ್ಲಿ ತರೋದು ಸಿಗದೇ ಇಲ್ಲ ಅನ್ನೋ ಮಟ್ಟಕ್ಕೆ ಇಳಿದಿದೀವಿ. ಇಲ್ಲ, ಯಾಕೆಂದ್ರೆ ಮನೆಗಳಲ್ಲಿ ಬೂದಿ ಇಲ್ಲ, ಅಡಿಗೆ ಮನೆಯಲ್ಲಿ ಇಲ್ಲ. ಮತ್ತೆ ಮೊದ್ಲಾದ್ರೆ ಕಾಯ ಅಂಡೆಗಾದ್ರೂ ಆಗ್ತಾ ಇದ್ರು, ಈಗ ಗ್ಯಾಸ್ ಯೂಸ್ ಮಾಡ್ಕೊಂಡು ಅದನ್ನು ಮಾಡ್ತಾ ಇಲ್ಲ. ಎಲ್ಲೋ ಹೋಗಿ ತಮ್ಮ ತೋಟದಲ್ಲಿ ಇರೋದನ್ನ ಯಾವ್ದೋ ಒಂದ್ ಕಡೆ ಸುಟ್ಟು ಹಾಗೆ ಬಿಟ್ಟು ಬರೋದಕ್ಕಿಂತ ಏನಿಲ್ಲ ಅಂದ್ರೂ ನೀರ್ ಕಾಯ್ಸಕ್ಕಾದ್ರೂ ಬಳಸ್ಬಹುದು. ನಮ್ಗೆ ಅದು ತೊಂದರೆ ಆಗುತ್ತೆ ಅನ್ನೋದಾದ್ರೆ ಅವ್ರ ಸುತ್ತಮುತ್ತ ಇರೋದನ್ನ ಏನು ಇನ್ನ ಪ್ಲಾಸ್ಟಿಕ್ ಎಲ್ಲ ಬಳಸ್ಬಾರ್ದು. ಅದ್ರ ಜೊತೆಗೆ ಸುತ್ತಮುತ್ತ ಗಿಡ ಗಂಟೆ ಎಲ್ಲ ಹಾಗೆ ಬಿದ್ದು ಹಾಗೆ ಕೊಳ್ತು, ಎಷ್ಟು ದಿವಸ ಆದ್ರೂ ಮುಳ್ಳು ಅದು ಇದು ಎಲ್ಲ ವೇಸ್ಟ್ ಆಗ್ತಾ ಇರುತ್ತೆ. ಅಲ್ಲೂ ಎಲ್ಲ ಜಮೀನಲ್ಲಿ ಒಂದು ಮೂಲೆಯಲ್ಲಿ ಒಂದು ಸಣ್ಣ ಹೊಂಡ ಮಾಡಿಕೊಂಡು ಅಲ್ಲಿ ಸಿಗಂತ ಮುಳ್ಳು ವೇಸ್ಟ್ ಕಸ ಅದು ಇದು ಕಡ್ಡಿಗಳನ್ನ, ತ್ಯಾಜ್ಯಗಳು ಯಾವ್ದು ಕರಗುತ್ತೆ ಭೂಮಿಗೆ ಉಪಯುಕ್ತ ಅದನ್ನ ಹಾಗೆ ಹಾಕಿದ್ರು ಒಳ್ಳೇದು. ಹಂಗಂತ ಹೇಳಿ ಎಲ್ಲನೂ ತಗೊಂಡೋಗಿ ಸುಟ್ಟು ಬೂದಿ ಮಾಡಿ ಪೊಟಾಶ್ ಹಾಕ್ತಿವಿ ಅಂತ ಅಲ್ಲ. ಅದು ಯಾವ್ದು ಕರಗಲ್ಲ, ತುಂಬಾ ದಿವಸ ಆದ್ರೂ ಕರಗಲ್ಲ, ಮತ್ತೆ ಮುಳ್ಳೆಲ್ಲ ಬಳಕೆ ಮಾಡಕ್ ಆಗಲ್ಲ, ಗೊಬ್ಬರದಲ್ಲಿ ಕರಗ್ಸಕ್ಕಾಗಲ್ಲ. ಅದ ಎಲೆಗಳು ತರಗು ತುದಿ ಎಲ್ಲ ತುಂಬಾ ಬಳತಿರೋದು. ಅದನ್ನ ಒಂದು ಜಾಗದಲ್ಲಿ ಹಾಕಿ ಸ್ವಲ್ಪ ಮಟ್ಟಿಗೆ ಏನು ನಾವು ಗೊಬ್ಬರ ಮಾಡ್ಕೊಳ್ತಾ ಇದೀವಿ ಅದಕ್ಕೆ ಇಂಪಾರ್ಟೆನ್ಸ್ ಕೊಡ್ತಾ ಇದೀವಿ, ಅದೇ ತರ ಪೊಟಾಶ್ಗೂ ಇಂಪಾರ್ಟೆನ್ಸ್ ಕೊಡ್ಬೋದು. ಅಲ್ಲಿ ಇಲ್ಲಿ ಸುತ್ತಮುತ್ತ ಬಿದ್ದಿರುತ್ತೆ ಏನೆಲ್ಲ ವೇಸ್ಟ್ ಕಡ್ಡಿಗಳು ಕಟ್ಟಿಗೆಗಳು, ಅದು ಎಷ್ಟು ದಿವಸ ಆದ್ರೂ ಕರಗಲ್ಲ. ಕರಗಂತ ಪದಾರ್ಥ ಕರಗಿಸಿದ್ರೆ ಅದನ್ನ ಗೊಬ್ಬರ ಮಾಡಿದ್ರೆ ಒಳ್ಳೇದು, ಕರಗದೆ ಇರೋಂತದನ್ನ ಕಟ್ಟಿಗೆಗಳು ದಪ್ಪ ಯಾವ್ದೋ ಒಂದು ಮೂಲೆಯಲ್ಲಿ ಕಟ್ ಮಾಡಿ ಹಾಕಿರ್ತಾರೆ ಸೌದೆ, ಅದು ಎಷ್ಟು ದಿವಸ ಆದ್ರೂ ಕರಗಲ್ಲ, ಅದ್ರಲ್ಲಿ ಮುಳ್ಳಿರುತ್ತೆ, ಅದನ್ನ ಪೊಟ್ಯಾಶ್ ಮಾಡಿ ನಾವು ಬಳಕೆ ಮಾಡ್ಕೋಬಹುದು. ಬೂದಿ ಬಳಕೆಗೆ ಸಂಬಂಧಪಟ್ಟ ಹಾಗೆ ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದ್ರೆ ನಮ್ಮ ಕೃಷಿಕರು ನಿಮ್ಮನ್ನ ಸಂಪರ್ಕವನ್ನ ಮಾಡುವಂತದ್ದು ಹೇಗೆ? 9484 8244 ಪುನಃ 44 ಮತ್ತೊಂದ್ಸಾರಿ 44 06 06. ಇದು ಕೆ ಹೇಮಾ ಅನಂತ್ ಅವರ ಸಂಪರ್ಕ ಸಂಖ್ಯೆ. ಬೂದಿಯನ್ನ ಕೃಷಿ ಬಳಕೆಗೆ ಹೆಚ್ಚಾಗಿ ಸದ್ಬಳಕೆಯನ್ನ ಮಾಡ್ತಾ ಇದ್ದಾರೆ. ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದ್ರೆ ಅವರನ್ನ ಸಂಪರ್ಕವನ್ನ ಮಾಡಬಹುದು. ಅವರ ಸಂಪರ್ಕ ಸಂಖ್ಯೆ ಹೀಗಿದೆ: 9482444406. ಸಂಪರ್ಕ ಸಂಖ್ಯೆ ಮತ್ತೊಮ್ಮೆ: 9482444406. ಒಳ್ಳೆದು ಹೇಮಾ ಅನಂತ್ ಅವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಬೂದಿಯನ್ನ ಹೇಗೆಲ್ಲ ನಾವು ಕೃಷಿಯಲ್ಲಿ ಮತ್ತು ಮನೆಯಲ್ಲಿ ಬಳಕೆಯನ್ನ ಮಾಡಬಹುದು ಅನ್ನುವಂತಹ ವಿಚಾರಗಳನ್ನ ವಿವರವಾಗಿ ತಿಳಿಸಿಕೊಟ್ರಿ. ಧನ್ಯವಾದಗಳು. ನಮಸ್ಕಾರ. ನಮಸ್ತೆ. ಥ್ಯಾಂಕ್ ಯು. ಇದುವರೆಗೂ ನಮ್ಮ ನಿಲಯದಿಂದ ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿಸಿದ ಕೃಷಿರಂಗ ಕಾರ್ಯಕ್ರಮದಲ್ಲಿ ಕೃಷಿಯಲ್ಲಿ ಬೂದಿಯ ಸದ್ಬಳಕೆ ಈ ಕುರಿತು ಹಾಸನ ತಾಲೂಕು ಗೌರಿಪುರ ಗ್ರಾಮದ ಪ್ರಗತಿಪರ ರೈತ ಮಹಿಳೆ ಕೆ ಹೇಮಾ ಅನಂತ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ಅರಕಲಗೂಡು ವಿ ಮಧುಸೂದನ್. ಇದು ಇಂದಿನ ಕಿಸಾನ್ ವಾಣಿ ಕೃಷಿರಂಗ. ಮತ್ತೊಮ್ಮೆ ಎಲ್ಲಾ ರೈತ ಬಾಂಧವರಿಗೂ ಹಾಗೂ ಆತ್ಮೀಯ ಕೇಳುಗರಿಗೂ ಹೃದಯಪೂರ್ವಕ ಧನ್ಯವಾದಗಳು. ನೂರ ಎರಡು ಪಾಯಿಂಟ್ ಎರಡು ಮೆಗಾಹರ್ಟ್ಸ್ಗಳಲ್ಲಿ ಇದು ನಿಮ್ಮ ಆತ್ಮೀಯ ಅಭಿಮಾನದ ಆಕಾಶವಾಣಿ ಹಾಸನ ಎಫ್ಎಂ ಕೇಂದ್ರ. ಈಗ ವೇಳೆ ಆರು ಗಂಟೆ ಆಗುತ್ತಲಿದೆ. ಈಗ ಕೇಳಿ ನಮ್ಮ ನಿಲಯದಿಂದ ಇನ್ನು ಮುಂದೆ ಹಾಗೂ ನಾಳೆ ಪ್ರಸಾರವಾಗುವ ಕಾರ್ಯಕ್ರಮಗಳ ಮುನ್ನೋಟ. ಇನ್ನು ಮುಂದೆ ಆರು ಗಂಟೆ ಇಪ್ಪತ್ತು ನಿಮಿಷಕ್ಕೆ ಗೀತಸುಧಾ ಭಕ್ತಿಗೀತೆಗಳ ಕಾರ್ಯಕ್ರಮ, ಆರು ಗಂಟೆ ಮೂವತ್ತು ನಿಮಿಷಕ್ಕೆ ಅವಲೋಕನ, ಆರು ಗಂಟೆ ಐವತ್ತೊಂದು ನಿಮಿಷಕ್ಕೆ ಮತ್ತು ಏಳು ಗಂಟೆ ನಲವತ್ತೈದು ನಿಮಿಷಕ್ಕೆ ನಮ್ಮ ನಿಲಯದಿಂದ ಚಿತ್ರಗೀತೆಗಳನ್ನು ಕೇಳಬಹುದು. ರಾತ್ರಿ ಒಂಬತ್ತು ಗಂಟೆಗೆ ಕ್ರೀಡಾಲೋಕ, ಒಂಬತ್ತು ಗಂಟೆ ಮೂವತ್ತು ನಿಮಿಷಕ್ಕೆ ಗಜಲ್ಸ್ಗಳನ್ನು ಆಲಿಸಬಹುದು. ಹತ್ತು ಗಂಟೆಗೆ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ವಿದ್ವಾನ್ ಬಾಲಕೃಷ್ಣ ಡಿ ಅವರಿಂದ ವೀಣಾವಾದನ ಕೇಳಬಹುದು. ಹತ್ತು ಗಂಟೆ ಮೂವತ್ತು ನಿಮಿಷಕ್ಕೆ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಸಂಸತ್ತಿನ ಉಭಯ ಸದನಗಳ ಕಾರ್ಯಕಲಾಪಗಳ ಪ್ರಶ್ನೋತ್ತರ ಅವಧಿಯ ಧ್ವನಿಮುದ್ರಣ. ಇನ್ನು ನಾಳಿನ ಪ್ರಸಾರದಲ್ಲಿ ಬೆಳಗ್ಗೆ ಆರು ಗಂಟೆ ಐದು ನಿಮಿಷಕ್ಕೆ ಚಿಂತನ ಸೀತಾರಾಮ ಕೇವಳ ಅವರಿಂದ, ಆರು ಗಂಟೆ ಇಪ್ಪತ್ತು ನಿಮಿಷಕ್ಕೆ ಸ್ತುತಿ ಮಲ್ಲಿಕಾ ಭಕ್ತಿಗೀತೆಗಳ ಕಾರ್ಯಕ್ರಮ, ಆರು ಗಂಟೆ ಐವತ್ತು ನಿಮಿಷಕ್ಕೆ ರೈತರಿಗೆ ಸಲಹೆ, ಏಳು ಗಂಟೆ ಹದಿನೈದು ನಿಮಿಷಕ್ಕೆ ಭಾವಗೀತೆಗಳನ್ನು ಕೇಳಬಹುದು, ಏಳು ಗಂಟೆ ನಲವತ್ತೈದು ನಿಮಿಷಕ್ಕೆ ಪ್ರಾಯೋಜಿತ ಕಾರ್ಯಕ್ರಮ ನಿತ್ಯ ವಿಜ್ಞಾನ, ಪ್ರಸ್ತುತಿ ಕ್ಷಮಾ ವಿ ಭಾನುಪ್ರಕಾಶ್, ಪ್ರಾಯೋಜಕರು ಕರ್ನಾಟಕ ವಿಜ್ಞಾನ ಮತ್ತು ತಂತ್ರಜ್ಞಾನ ಪ್ರೋತ್ಸಾಹಕ ಸೊಸೈಟಿ, ಏಳು ಗಂಟೆ ಐವತ್ತು ನಿಮಿಷಕ್ಕೆ ಸವಿಗಾನ, ಒಂಬತ್ತು ಗಂಟೆ ಐದು ನಿಮಿಷಕ್ಕೆ ಸುಮಧುರ ಗೀತವೈವಿಧ್ಯ ಕಾರ್ಯಕ್ರಮ, ಒಂಬತ್ತು ಗಂಟೆ ಮೂವತ್ತೈದು ನಿಮಿಷಕ್ಕೆ ಭಾರತದ ಸ್ವಾತಂತ್ರ್ಯ ಅಮೃತ ಮಹೋತ್ಸವ ವಿಶೇಷ ಕಾರ್ಯಕ್ರಮ ಸರಣಿ ಸ್ವಾತಂತ್ರ್ಯದ ಪಯಣ ಆಕಾಶವಾಣಿಯೊಂದಿಗೆ, ಒಂಬತ್ತು ಗಂಟೆ ನಲವತ್ತೈದು ನಿಮಿಷಕ್ಕೆ ಕನ್ನಡದಲ್ಲಿ ಭಾಷಣ, ಏಕಬಳಕೆಯ ಪ್ಲಾಸ್ಟಿಕ್ ನಿಷೇಧ ಮುಂದಿನ ಸವಾಲುಗಳು, ಈ ಬಗ್ಗೆ ಮಾತನಾಡುತ್ತಾರೆ ಕುಮಟದ ನಿವೃತ್ತ ಅಧ್ಯಾಪಕಿ ಗೀತಾ ಎಸ್ ನಾಯಕ್. ಹತ್ತು ಗಂಟೆ